ಶರೀರಮಾಸ್ಥಾಯ ಕರೋತಿ ಸರ್ವಂ ಸ್ತ್ರೀಯನ್ನ ಪಾನಾದಿ ವಿಚಿತ್ರ ಭೋಗೈ ಸಹೇವ ಜಾಗ್ರತ್ ಪರಿತೃಪ್ತಿ ಮೇದಿ ಸಹೇವ ಮಾಯಾ ಪರಿಮೋಹಿತಾತ್ಮಾ ಶರೀರಮಾಸ್ತಾಯ ಕರೋತಿ ಸರ್ವಂ ಸ್ತ್ರೀಯನ್ನ ಪಾನಾದಿ ವಿಚಿತ್ರ ಭೋಗೈ ಸಹೇವ ಜಾಗ್ರತ್ ಪರಿತೃಪ್ತಿ ಮೇದಿ ಆರಣಿ ಆತ್ಮ ಅನಾತ್ಮ ಎನ್ನುವ ಎರಡು ಮರದ ಪಟ್ಟು ಅವುಗಳ ಮಧ್ಯದಲ್ಲಿ ಒಂದು ಮರದ ಬಳಿ ಒನಕೆ ಕೋಲು ಆತ್ಮ ಮತ್ತು ಅನಾತ್ಮ ಅನ್ನುವಂತಹ ಎರಡು ಬಟ್ಟಲು ಅವುಗಳ ಮಧ್ಯದಲ್ಲಿ ಒಂದು ಜೀವಾತ್ಮ ಅನ್ನುವ ಬಳಿ ಕೋಲು ಇವನನ್ನ ಪ್ರಣವ ಇದು ಉತ್ತರಾರಣಿ ಇದು ದಕ್ಷಿಣ ಆರಣಿ ಮಧ್ಯದಲ್ಲಿ ಆರಣಿ ಬಳಿ ಇಲ್ಲಿ ಪ್ರಣವ ಅನ್ನುವುದು ಹಗ್ಗ ಆ ಪ್ರಣವ ಅನ್ನುವ ಹಗ್ಗವನ್ನ ಆ ಬಡಿಗೆಗೆ ಹಾಕಿ ಮಂಥನ ಮಾಡೋದು ಕಡಿಯೋ ಚಿಂತನವೇ ಇಲ್ಲಿರುವ ಮಂಥನ ಪ್ರಣವ ಚಿಂತ ಆಗಮ ಚಿಂತ ಮಹಾವಾಕ್ಯಗಳ ಚಿಂತ ಜೀವೇಶ್ವರ ಐಕ್ಯ ವಾಕ್ಯಗಳ ಚಿಂತ ಅದೇ ಇಲ್ಲಿರುವ ಮಂಥನ ಈ ಮಂಥನಕ್ಕೆ ಪ್ರಣವ ಎನ್ನುವ ಹಗ್ಗ ತೊಡಿಸಿ ಮಾಡುವುದರಿಂದ ಅವನಿಗೆ ಸತತವಾದ ಅಭ್ಯಾಸವನ್ನ ಆ ಮುಮುಕ್ಷು ಆದವನು ಇಟ್ಟುಕೊಂಡಿರುವುದರಿಂದ ಅವನಿಗೆ ಪಾಶಂ ದಹತಿ ಬಂಧನಗಳನ್ನು ಕಳಚಿಕೊಳ್ಳಲಿಕ್ಕೆ ಅವನಿಗೆ ಅನುಕೂಲವಾಗ್ತದೆ ಈ ಮೂಲಕವಾಗಿ ಅವನು ಪಂಡಿತನು ಅನಿಸಿಕೊಳ್ಳುತ್ತಾನೆ ಜ್ಞಾನಿ ಅನಿಸಿಕೊಳ್ಳುತ್ತಾನೆ ಪಂಡ ಅಂದ್ರೆ ಜ್ಞಾನ ಪಂಡ ಯಸ್ಯ ಅಸ್ತಿ ಪಂಡಿತ ಪಂಡ ಅಂದ್ರೆ ಜ್ಞಾನ ಜ್ಞಾನವು ಯಾರಿಗೆ ಇದೆಯೋ ಅವನಿಗೆ ಏನಂತಾರೆ ಪಂಡಿತ ಸಾಮಾನ್ಯವಾಗಿ ತೀಡು ಪಂಡಿತ ಅಂತ ಒಂದೂವರೆ ಪಂಡಿತ ನಮ್ಮಲ್ಲಿ ದೇಶಪಾಂಡೆ ಸರ್ ಅಂತ ಲ್ಯಾಮಿಂಗ್ಟನ್ ಹೈ ಸ್ಕೂಲ್ ಹಿಸ್ಟ್ರಿ ಜಿಯಾಗ್ರಫಿ ಹೇಳ್ಬೇಕು ಅವರ ತಲೆ ನಾರ್ಮಲ್ ಇದ್ದಿದ್ದಿಲ್ಲ ಹಿಂಗೆ ಉದ್ದ ಉದ್ದ ತಲೆ ಇದೇ ಪ್ಲೇನ್ ಐತೆ ಸ್ವಲ್ಪ ಒಂದು ಅರ್ಧಾಂಗ್ಲ ಮುಂದಿದೆ ಇಷ್ಟು ಮುಂದೆ ಇದು ಮಾತ್ರ ಸ್ವಲ್ಪ ಜಾಸ್ತಿ ಹಿಂದೆ ವನಮಾಲ ದೇಶಪಾಂಡೆ ಬ್ರದರ್ ಅವ್ರಿಗೆ ನಾವೆಲ್ಲ ಮಕ್ಕಳು ದೀಡ್ತಲೆ ಅಂತ ಕರಿತೀವಿ ಏ ದೀಡ್ ತಲೆ ಕ್ಲಾಸ್ ಅದನ್ನು ಬಾ ತಲೆ ದೊಡ್ಡದಿದ್ದವರಿಗೆ ಪಂಡಿತ ಅಂತಲ್ಲ ತಲೆ ದೊಡ್ಡದಿದ್ದವ್ರಿಗೆ ಪಂಡಿತರಲ್ಲ ಜ್ಞಾನ ಯಾರಿಗಾಗಿದ್ರು ಅವರು ಪಂಡಿತ ಸೊ ಇವನು ಜ್ಞಾನ ಆಗಿದ್ದರಿಂದಾಗಿ ಪಾಶಂತಿ ಬಂಧನಗಳನ್ನು ನಾಶ ಮಾಡಿಕೊಂಡಿದ್ದಾನೆ ಹೇಗೆ ಸತತಂ ಜ್ಞಾನ ಅಭ್ಯಾಸ ಜ್ಞಾನ ನಿರ್ಮಥನ ಅಭ್ಯಾಸ ಜ್ಞಾನಮಂತನ ಹೌದು ಅಲ್ಲೋ ಇದು ಸರಿಯಾ ಇದು ಸರಿಯಾ ಇದು ನೇತಿಯ ಇದು ಈತಿಯ ನೇತಿ ಯಾವುದು ಇತಿ ಯಾವುದು ಅನ್ನುವ ಮಂಥನ ಈ ಮಂಥನಕ್ಕೆ ನಮಗೆ ಇರುವಂತಹ ಸೂತ್ರ ಏನು ಆಗಮ ಆಗಮ ಸೂತ್ರವನ್ನು ಒಂದೇ ಒಂದು ಅಕ್ಷರದಲ್ಲಿ ಹೇಳಬೇಕಂದ್ರೆ ಓಂ ಓಂಕಾರ ಎನ್ನುವ ಹಗ್ಗವನ್ನ ಆ ಬಡಿಗೆಗೆ ತೊಡಿಸಿ ಯಾವ ಬಡಿಗೆ ಜೀವಾತ್ಮ ಎನ್ನುವ ಬಡಿಗೆ ಜೀವಾತ್ಮ ಅಂದ್ರೆ ಯಾರು ನಾನು ಜೀವಾತ್ಮ ನಾನು ಜೀವಾತ್ಮ ಅನ್ನುವನನ್ನ ಆತ್ಮ ಮತ್ತು ಅನಾತ್ಮ ಎನ್ನುವ ಬಟ್ಟಲುಗಳ ಮಧ್ಯದಲ್ಲಿ ನಿಲ್ಲಿಸಿ ಓಂಕಾರದ ಮೂಲಕವಾಗಿ ಅರ್ಥಾತ್ ಆಗಮ ಶಾಸ್ತ್ರದ ಮೂಲಕವಾಗಿ ಅರ್ಥಾತ್ ಜೀವೇಶ್ವರ ಐಕ್ಯ ಮಹಾವಾಕ್ಯಗಳ ಮೂಲಕವಾಗಿ ಮಂಥನಕ್ಕೆ ಒಳಪಡಿಸಿದ್ಯಾದ್ರೆ ಯಾರನ್ನ, ನನ್ನನ್ನು ನಾನೇ ಮಂಥನಕ್ಕೆ ಒಳಪಡಿಸಿದ್ಯಾದ್ರೆ ಪಾಶಂ ದಹತಿ, ಎಲ್ಲಾ ಬಂಧನಗಳು ಕಳಚಿ ಹೋಗುತ್ತವೆ. ಸಏವ ಶ್ಲೋಕ 12. ಸಏವ ಸಹ ಏವ ಸಹ ಅಂದ್ರೆ ಯಾರು ಸಹ? ಅವನೇ. ಯಾರು ಅವನು? ಈ ಪ್ರಕಾರವಾಗಿ ತನ್ನನ್ನು ತಾನು ಬಿಡಿಸಿಕೊಂಡಂತ ಆತ್ಮನೇ, ಇದೇ ಆತ್ಮನೇ. ಯಾವ ಆತ್ಮ? ನಾನೇ ಆತ್ಮ ಅನ್ನುವುದು ಏನು ಈಗ ನನಗೆ ಸ್ಪಷ್ಟವಾಗಿದೆ? ನಾನು ಆತ್ಮನೇ ಅನ್ನುವುದು, ನಾನು ಜೀವಾತ್ಮ ಅಲ್ಲ, ನಾನು ಗಂಡಸು ಅಲ್ಲ, ನಾನು ಸ್ತ್ರೀ ಅಲ್ಲ, ನಾನು ಪುರುಷನಲ್ಲ, ನಾನು ಮುದುಕನಲ್ಲ, ನಾನು ಯುವಕನಲ್ಲ, ನಾನು ಬಾಲಕನಲ್ಲ, ನಾನು ಕೇವಲ ಚೈತನ್ಯ ಆತ್ಮನೇ ಇದ್ದೇನೆ ಅನ್ನುವುದು ಏನು ನನಗೆ ಸ್ಪಷ್ಟವಾಗಿದೆಯೋ, ಇದೇ ಆತ್ಮ ಮಾಯಾ ಪರಿಮೋಹಿತ, ಇದೇ ಆತ್ಮ ಮಾಯೆಯಿಂದ ಮೋಹಕ್ಕೆ ಒಳಗಾಗಿ, ಇದೇ ಆತ್ಮ ಮಾಯೆಯಿಂದಾಗಿ ಮೋಹಕ್ಕೆ ಒಳಗಾಗಿ, ಶರೀರಂ ಆಸ್ಥಾಯ, ಎಲ್ಲಿ ಬಂದಿದ್ದಾನೀಗ? ಶರೀರದೊಳಗೆ ಬಂದಿದ್ದಾನೆ. ಶರೀರಂ ಆಸ್ಥಾಯ, ಶರೀರವನ್ನು ನೆಚ್ಚಿಕೊಂಡು ನೆಲೆಸಿ ಬಂದಿದ್ದಾನೆ. ಎಲ್ಲಿ ನೆಲೆಸಿದ್ದಾನೆ? ಶರೀರದಲ್ಲಿ ನೆಲೆಸಿದ್ದಾನೆ. ನಾನು ಶರೀರ, ನಾನು ಹುಟ್ಟಿದ್ದೀನಿ, ನಾನು ಬೆಳೆದೆ, ನಾನು ಯುವಕ, ನಾನು ಬಾಲಕ, ನಾನು ಕೊಡ್ತೀನಿ, ನಾನು ತಗೊಳ್ತೀನಿ, ನಾನು ಮಾಡ್ತೀನಿ, ನಾನು ಮಾಡ್ತೀನಿ, ನಾನು ಮಾಡ್ತೀನಿ, ಇದು ನಾನು ಮಾಡಿದ್ದು, ಇದು ನಾನು ಮಾಡಿದ್ದು. ಶರೀರ ಮಾಯೆಯಿಂದಾಗಿ ಅದನ್ನು ಮರಿಬಾರದು. ಅರ್ಥಾತ್ ಅಜ್ಞಾನದಿಂದ ತಾನಲ್ಲದ, ತನ್ನದಲ್ಲದ ಈ ಶರೀರದಲ್ಲಿ ತಾನು ಎಂದು ಬಂದು ಸೇರಿಕೊಂಡಿದ್ದಾನಲ್ಲವೋ, ಆ ಮೋಹಕ್ಕೆ ಒಳಗಾಗಿ ಬಂದಂತಹ ಇವನು, ಶರೀರವನ್ನು ನೆಚ್ಚಿಕೊಂಡಂತಹ ಇವನು ಸರ್ವಂ ಕರೋತಿ, ಏನೇನು ಮಾಡ್ತಾನೆ? ಎಲ್ಲವನ್ನೂ ಮಾಡ್ತಾನೆ. ಸರ್ವಂ ಕರೋತಿ ಎಲ್ಲಿ ಮಾಡ್ತಾನೆ? ಜಾಗೃತ, ಸ್ವಪ್ನ, ಸುಶಕ್ತಿಗಳಲ್ಲಿ ಎಲ್ಲವನ್ನೂ ಮಾಡ್ತಾನೆ. ಎಲ್ಲವನ್ನು ಏನೇನು? ಸ್ತ್ರೀ ಅನ್ನಪಾನಾದಿ ವಿಚಿತ್ರ ಭೋಗೈಹಿ, ಎಲ್ಲ ಪ್ರಕಾರದ ಭೋಗಗಳನ್ನ, ಬಂಧುಗಳು, ಮಿತ್ರರು, ನನ್ನವರು, ಅನೇಕರು, ಅನ್ಯರು, ಆಹಾರ, ಪೇಯಗಳು, ವಿಚಿತ್ರ ವಿಚಿತ್ರವಾದ ಇನ್ನೂ ಭೋಗಗಳು, ಮೊಬೈಲು, ಟಿವಿ, ವಿಚಿತ್ರ ವಿಚಿತ್ರವಾದ ಭೋಗ, ಇನ್ಕ್ಲೂಡಿಂಗ್ ಪಾನಿಪುರಿ ಮಸಾಲ ದೋಸೆ, ಅದನ್ನ ಬಿಡ್ಬೇಕು, ಮತ್ತೆ ಗೋಬಿ ಮಂಚೂರಿ, ಗುಲಾಬ್ ಜಾಮೂನ್, ಅಷ್ಟೇ ತಿನ್ನದಷ್ಟು ಹೊತ್ತು ಅಂದರೆ ಸಮಾಧಾನ ಮಾಡ್ತದೆ. ಹೌದಲ್ಲ? ಬರ್ತಾನೆ ನಿನ್ನ ಜಾಮೂನ್ ತುಂಬಂದವ ಸ್ವಾಮಿ ಜಾಮೂನ್ ಅಂತ, ಇಲ್ಲಪ್ಪ ತಗೊಂಡೋಗ ವಾಪಸ್ ಸ್ವಾಮಿ, ನೀವೇ ಮಾಡಿಸಿದ್ರಿ ಈಗ ನೀನಿಲ್ಲ ಅಂತ, ಇಲ್ಲಪ್ಪ ತಗೊಂಡೋಗ ನಾನು ತಿನ್ನಬಾರ್ದು ಅಂತ. ತಗೊಳ್ಳಿ ಸ್ವಾಮೀಜಿ, ಒಂದು ಅರ್ಧ ತಗೊಂಡು, ಅರ್ಧನೂ ಇಲ್ಲ, ಅರ್ಧನೂ ತಗೊಂಡಿಲ್ಲ, ಸ್ವಲ್ಪ ತಗೊಂಡು, ಹ್ಞೂ ತಗೊಂಡು ಹೋಗಪ್ಪ. ನನಗನ್ನಿಸ್ತದೆ ಇದು ಒಂಥರ ಭೋಗನೇ. ಹೆಂಗೆ ಅಂದರೆ ಭೋಗ ಯಾಕೆ? ಆನಂದವನ್ನು ಅನುಭವಿಸ್ಲಿ. ಈಗ ಜಾಮೂನ್ ತಗೊಂಡ್ರೆ ಡಯಾಬಿಟಿಸ್ ಜಾಸ್ತಿ ಆಗ್ತದೆ, ದುಃಖ. ಜಾಮೂನ್ ಬಿಟ್ಟರೆ ಹೆಂಗೆ? ಇಲ್ಲ, ಜಾಮೂನ್ ತಗೊಂಡ್ರೆ ನನಗೆ ದುಃಖ, ಜಾಮೂನ್ ಬಿಟ್ಟರೆ ನನಗೆ ಸುಖ. ಈಗ ಡಯಾಬಿಟಿಸ್ ಕಂಟ್ರೋಲ್ ಆಗಿರ್ತದೆ, ಡಯಾಬಿಟಿಸ್ ಕಂಟ್ರೋಲ್ ಇದ್ರೆ ಸುಖ. ಆದ್ರಿಂದ ಅದು ಕೂಡ ಭೋಗನೇ, ತಗೊಳ್ಳೋದು ಭೋಗನೇ, ಬಿಡೋದು ಭೋಗನೇ. ನೆಗೆಟಿವ್ ಅದು ನೋಡ್ಬೇಕು ಅದನ್ನು, ವಾಹ್ ಡಯಾಬಿಟಿಸ್ ಕಂಟ್ರೋಲ್ ಆಗುದಪ್ಪ, ಪಾಸಿಟಿವ್ ಆಗಿ ನೋಡೋಣಂತೆ, ಕಳ್ಕೊಂಡೇನೋ ಭಾವ ಇರೋದಿಲ್ಲ. ಈ ಈ ಜಾಮೂನ್ ಜಾಮೂನ್ ಎಕ್ಸಾಂಪಲ್ ಕೊಡ್ತೀನಲ್ಲ, ಸುಮ್ಮನೆ ಎಕ್ಸಾಂಪಲ್ ಕೊಡ್ಲಿಕ್ಕಷ್ಟೇ ಅದು. ನಾನು ತಿನ್ನದೇ ಇಲ್ಲ. ಒಂದು ಕಾಲದಲ್ಲಿ ಅತಿಶಯೋಕ್ತಿಯಾಗಿ ತಿಂದ್ಬಿಟ್ಟೆ, ಆನಂತರ ಬಿಟ್ಟೆ. ನೀವು ಎಷ್ಟು ಜನ ತಿಂತೇನೆ ಕೊಟ್ಟು ಇನ್ನ ಒತ್ತಾಯ ಮಾಡುತ್ತೀನಿ ಎಷ್ಟು ನೀವು ನಾಲ್ಕು ಯೋಗಿ ಎಷ್ಟು ಹನ್ನೆರಡು ಸುಬ ನೀರು ತಿಂತೀಯ ಬಗ್ಗೆ ಮೂರು ತಿನ್ ನಲವತ್ತೆರಡು ಜಾಮು ತಿಂದೇನೆ ನೋಡಿ. ನಲವತ್ತೆರಡು ಜಾಮೂನ್ ಒಂದ್ ಸ್ಟ್ರೆಚ್ ನಲ್ಲಿ ಅವಾಗಿವಾಗೆಲ್ಲ ಕಾಲೇಜ್ ನೋಡಿದೆ ಕಾಂಪಿಟೇಷನ್ ಅದೇ ಫಸ್ಟ್ ಅದೇ ಲಾಸ್ಟ್. ಆಮೇಲೆ ಚರ್ರ ಅಂತ ಕೇಮ್ ಡೌನ್ ಟು ಟೂ ಟೂ ತ್ರೀ ಟೂ ತ್ರೀ ಅಷ್ಟೇ ಇಲ್ಲೇ ಇಲ್ಲ ಬರೀತದ ಧಾರಾಳ ಬೆಳೆ ಎಷ್ಟು ತಿನ್ಬೋದು ಆರ ಹತ್ತು ಐದಾರು ಎರಡು ಕಿಲೋ ತಿಂದ ನೋವು ಅಷ್ಟೇ ನಂಬೋದಿಲ್ಲ ಯಾರು. ಅವಾಗ ಡಯಾಬಿಟಿಸ್ ಏರ್ಬಿಟ್ಟದ ನನಗೆ ಧಾರವಾಡ ಪೇಟೆ ನೋಡಿಲ್ವ ನೀವು ಟಾಕಿಂಗ್ ಟೂ ಕಿಲೋಸ್ ಇಷ್ಟದ ಮರ ಇಷ್ಟದ ಮರ ತಿಂದದ್ದು ಟೂ ಕಿಲೋಸ್ ಆಟ್ ಅ ಸ್ಟ್ರೆಚ್ ತಿನ್ನ. ಇವೆಲ್ಲ ಕಾಲೇಜ್ ಡೇಸ್ ಅಲ್ಲಿ ಕಾಂಪಿಟೇಷನ್ ಸ್ಪರ್ಧೆ ಅಲ್ಲಿ ಇಂಜಿನಿಯರ್ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ರಿ ಅಲ್ಲಿ ಮೆತ್ತ ಹಳೆ ರೆಕಾರ್ಡ್ ತೆಗೆ ಆ ರೆಕಾರ್ಡ್ ಸಿಗ್ತದೆ ಅಮೇಜಿಂಗ್. ನನಗೆ ಆಶ್ಚರ್ಯ ಆದ್ರೆ ಪ್ರೈಸ್ ಏನಂತಂದ್ರೆ ಅಷ್ಟು ತಿಂದದ್ದಕ್ಕೆ ನಿನಗೆ ಆ ದಿವಸ ಊಟದ ಚಾರ್ಜ್ ಇಲ್ಲ. ಯಾರು ಜಾಸ್ತಿ ತಿಂತಾರೆ ಅವ್ರಿಗೆ ಚಾರ್ಜ್ ಇಲ್ಲ. ನಮಗೆ ಏಳು ರೂಪಾಯಿ ಇತ್ತು ಒಂದ್ ಲಂಚ್ ಏಳು ರೂಪಾಯಿ ಏಳು ರೂಪಾಯಿ ಒಂದ್ ಲಂಚ್ ಅದು ಅನ್ಲಿಮಿಟೆಡ್ ಲಂಚ್ ಲಿಮಿಟೆಡ್ ಲಂಚ್ ತಿಂಗಳಿಗೆ ಒಂದ್ ದಿವಸ ಇದ್ದಿತ್ತು ಅನ್ಲಿಮಿಟೆಡ್. ನಾ ಹಾಸ್ಟೆಲ್ನಾಗ ಇರ್ತಿದ್ದಿಲ್ಲ ಆದ್ರೆ ಹಾಸ್ಟೆಲ್ ಫ್ರೆಂಡ್ಸ್ ನಾನು ಕರ್ಕೊಂಡು ಹೋಗ್ತಿದ್ದೆ ತಿನ್ನಲೆ ಮಗನ ಎಷ್ಟು ಇದ್ದಿ. ವಿಚಿತ್ರ ಭೋಗ ಈ ವಿಚಿತ್ರ ವಿಚಿತ್ರವಾದ ಈ ಭೋಗಗಳಲ್ಲಿ ಮೊದಲು ಮಾಯೆಯ ವಶನಾಗ್ತಾನೆ ಅಪರಾಧ. ಆ ಮಾಯೆ ವಶನಾದ ಜೀವಾತ್ಮ ಶರೀರವನ್ನು ಧರಿಸ್ತಾನೆ ಅಲ್ಲಿ ವಾಸಿಸ್ತಾನೆ ಎರಡನೇ ಅಪರಾಧ. ಹಾಗೆ ವಾಸಿಸುವಾಗ ಕರೋಮಿ ಕರೋಮಿ ಕರೋಮಿ ಕರೋಮಿ ನಾನು ಮಾಡ್ತೇನೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ ತೊಡಗುತ್ತಾನೆ. ಎಲ್ಲಿ ತೊಡಗ್ತಾನೆ? ಸುಖ ದುಃಖ ಬೇಕು ಬೇಡ ಇಷ್ಟ ಅನಿಷ್ಟ ಸ್ತ್ರೀ ಪುರುಷ ಅನೇಕಾನೇಕ ಭೋಗ ಐಶ್ವರ್ಯಗಳಲ್ಲಿ ಅವನು ಮುಳುಗುತ್ತಾನೆ. ಹೌದು ಸ್ತ್ರೀಯನ್ನ ಪಾನಾದಿ ವಿಚಿತ್ರ ಭೋಗೈ ಸಯೇವ ಅವನೇ ಆವಾಗಿವಾಗ ಅಭ್ಯಾಸವಾದಾಗ ತೂರಿಗೆ ಜಾಗೃತ ಬೇಸರ ಆಯ್ತು ನಿದ್ರೆ ಹೋಗ್ತಾನೆ ನಿದ್ರೆ ಬೇಸರ ಆಯ್ತು ಮತ್ತೆ ಸ್ವಪ್ನಕ್ಕೆ ಹೋಗ್ತಾನೆ ಸ್ವಪ್ನ ಬೇಸರ ಆಯ್ತು ಮತ್ತೆ ನಿದ್ರೆ ಹೋಗ್ತಾನೆ ಮತ್ತೆ ನಿದ್ರೆ ಹೋದವನು ಮತ್ತೆ ಜಾಗೃತ ಬರ್ತಾನೆ ಹುಟ್ಟು ಹೊಡಿತಾ ಇರ್ತಾನೆ. ಜಾಗೃತ ಜಾಗೃತ ಪರಿತೃಪ್ತಿ ಮೇತಿ ಅಲ್ಲಲ್ಲಿ ಅಲ್ಲಲ್ಲಿ ಪ್ರವಾಸ ಮಾಡ್ತಾ ಮಾಡ್ತಾ ಮಾಡ್ತಾ ವಿಸಿಟ್ ಮಾಡ್ತಾ ಮಾಡ್ತಾ ಏ ಸಾಕು ಬಿಡಪ್ಪ ತೃಪ್ತಿ ಮೇತಿ ಅಲ್ಲಿ ಹೋಗಲ್ಲಿ ಮಜಾ ಇರ್ತದೆ ತೃಪ್ತಿ ಮೇತಿ ಅಲ್ಲಿ ಸಾಕ್ಬಿಡ ಮತ್ತಿಲ್ಲಿ ಹೋಗಲ್ಲಿ ತೃಪ್ತಿ ಮೇತಿ ಹೀಗೆ ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಅವನು ತೃಪ್ತನಾಗ್ತಾ ಇರ್ತಾನೆ. ಇಂತಹ ಈ ಜೀವಾತ್ಮ ಅವಂದೇ ಮತ್ತೆ ಮುಂದುವರಿಸ್ತಾರೆ. ಸ್ವಪ್ನೇ ಸ ಜೀವ ಸುಖ ದುಃಖ ಭೋಕ್ತ, ಸ್ವಯಂ ಸ್ವಮಾಯಯ ಕಲ್ಪಿತ ಜೀವಲೋಕೇ, ಸುಷುಪ್ತಿ ಕಾಲೇ ಸಕಲೇ ವಿಲೀನೇ, ತಮೋ ವಿಭೂತ ಸುಖ ರೂಪಮೇತಿ, ಸ್ವಪ್ನೇ ಸ ಜೀವ ಸುಖ ದುಃಖ ಭೋಕ್ತ, ಸ್ವಮಾಯಯ ಕಲ್ಪಿತ ಜೀವಲೋಕೇ, ಸುಷುಪ್ತಿ ಕಾಲೇ ಸಕಲೇ ವಿಲೀನೇ, ತಮೋ ವಿಭೂತ ಸುಖ ರೂಪಮೇತಿ, ಸಜೀವ. ಈಗ ನೋ ಮೋರ್ ಆತ್ಮ, ಅವನು ಯಾರವನು ಈಗ ಜೀವಾತ್ಮ, ಅವನ ಜೀವಾತ್ಮ ಧ್ಯಾಕನಿಸ್ಕೊಂಡ ಅಜ್ಞಾನ ವಶನಾಗಿ ಮಾಯೆ ವಶನಾಗಿ ಅವನು ಮಾಯೆಯಿಂದ ಮೋಹಿತನಾಗಿದ್ದರಿಂದಾಗಿ ಅವನು ಜೀವಾತ್ಮ ಅನಿಸಿಕೊಂಡಿದ್ದಾನೆ. ಈ ಜೀವಾತ್ಮ ಸುಖ ದುಃಖದಲ್ಲಿ ತೊಳಗ್ತಾ ತೊಳಗ್ತಾ ತೊಳಗ್ತಾ ಆವಾಗ ಇವಾಗ ಅವನು ಪ್ರವಾಸನೂ ಮಾಡ್ತಾನೆ. ಎಲ್ಲಿಂದ ಎಲ್ಲಿಗೆ? ಸ್ವಪ್ನೆ ಸಜೀವ, ಸ್ವಪ್ನೆ ಸ್ವಪ್ನದಲ್ಲಿ ಪ್ರವಾಸಕ್ಕೆ ಹೋಗ್ತಾನೆ. ಅದು ಸ್ವಪ್ನ ಅಂದ್ರೆ ಏನದು? ಸ್ವಮಾಯೆಯ ಕಲ್ಪಿತ ಜೀವಲೋಕಿ, ಸ್ವಮಾಯೆಯ ಅದೇ ಅದೇ ಅದೇ ಪ್ರಾಬ್ಲಮ್ ಕೊಡೋದಪ್ಪ. ಅಲ್ಲಲ್ಲ ಆ ಜಾಯಿಂಟ್, ಹಾ ಹಾ ಅಲ್ಲೇನಾಗಿರ್ಲಿಲ್ಲ, ಇಲ್ಲೇ ಆಗಿರ್ತದೆ ಅಲ್ಲಲ್ಲ, ಹಾ ಅಲ್ಲೇ ನೋಡ್ರಿ ಜಾಯಿಂಟ್, ಆ ಜಾಯಿಂಟ್ ಹಿಂದ್ಗಡೆ ಜಾಯಿಂಟ್, ಆ ಜಾಯಿಂಟ್ ನಲ್ಲೇ ವ್ಯತ್ಯಾಸ ಆಗ್ಬೇಕು. ಸ್ವಪ್ನೆ ಅದೇ ಆ ಜೀವನು ಸ್ವಪ್ನದಲ್ಲಿ ಸ್ವಮಾಯೆಯ ಕಲ್ಪಿತ ಅಲ್ಲಿ ಏನ್ ಮಾಡ್ತಾನೆ? ಸುಖ ದುಃಖ ಭೋಕ್ತ. ಆ ಸ್ವಪ್ನದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಹೌದು, ಕಲ್ಪಿತ ಜೀವಲೋಕೆ ಸುಖ ದುಃಖ ಭೋಕ್ತ. ಆಮೇಲೆ ಏನ್ ಮಾಡ್ತಾನೆ? ಅಲ್ಲೂ ಟಯರ್ಡ್ ಆಗ್ತಾನೆ. ಆಮೇಲೆ ಟಯರ್ಡ್ ಆಗ ಏನ್ ಮಾಡ್ತಾನೆ? ಸುಶಕ್ತಿ ಕಾಲೇ ಗಾಢ ನಿದ್ರೆಯಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಏನ್ ಮಾಡ್ತಾನೆ? ಸಕಲೇ ವಿಲೀನೆ ಸಾಕಪ್ಪೂ ಸಾಕು, ಅದೆಲ್ಲವನ್ನು ಬಿಟ್ಟುಕೊಡ್ತಾನೆ. ಬಿಟ್ಟುಕೊಟ್ಟು ತಮೋ ಅಭಿಭೂತ, ಎಲ್ಲ ಬಿಟ್ಟುಕೊಟ್ಟು ವ್ಯಾಕ್ಷರಿಗಿದ್ರೆ ಆತ್ಮಜ್ಞಾನನೇ ಆಗ್ಬಿಡ್ತದೆ. ಆದ್ರೆ ಯೂಸುರಸ್ಲ್ಲಿ ಏನ್ ಮಾಡ್ತಾನೆ? ತಮೋಭಿಭೂತ ಕತ್ತಲೆ ಅಜ್ಞಾನದಲ್ಲಿ ವಶನಾಗಿರ್ತಾನೆ. ಅಭಿಭೂತ ತಮಃ ಅಭಿಭೂತ, ಅದು ಒಂಥರ ಸುಖ ರೂಪ, ಅದು ಒಂಥರ ಸುಖವೇ ಅನುಭವಿಸ್ತಾನೆ. ಅದಕ್ಕೆ ಅಭಾವ ಸುಖ ಅಂತ ಕರೀತಾರೆ. ನಿದ್ರೆಯಲ್ಲಿ ನಮಗೇನು ಆನಂದ ಇರ್ತದೆ, ಅದು ಯಾವ ಆನಂದ? ಅದು ಅಭಾವ. ಏನು ಇಲ್ಲಿ ನೋಡಲ್ಲ, ಆಣ್ಣೆಲ್ಲ ತಂಗೆಲ್ಲ ತಂಗಿಲ್ಲ ಗಂಡಿಲ್ಲ ಹೆಂಡತಿಲ್ಲ ಮಕ್ಕಳಿಲ್ಲ ಬಡವಿಲ್ಲ ಬಲ್ಲಿಗಳಿಲ್ಲ ಶ್ರೀಮಂತಿಲ್ಲ ವಯಸ್ಸಿಲ್ಲ ಏನೂ ಇಲ್ಲ, ಟೈಮ್ ಇಲ್ಲ, ಕುಲ ಗೋತ್ರ ಅಂತೂ ಇದ್ದಾಗೆ ಇಲ್ಲ, ಎಲ್ಲಿಂದ ಬರ್ತಾರೆ ಕುಲ ಗೋತ್ರ ಏನೂ ಇಲ್ಲ. ಅಭಾವ, ಅದಕ್ಕೆ ಅಭಾವ ಆನಂದ, ಅಭಾವ. ಈ ಎಚ್ಚರವಾಗಿ ಏನಂದ್ರೆ ಇದು ಭಾವ ಆನಂದ, ಆದ್ರೆ ಸಚ್ಚಿದಾನಂದ ಇದು ವಿಷಯಾನಂದ. ಅಲ್ಲಿ ಏನೂ ಇಲ್ಲ ಆದರೂ ಆನಂದ ಇದೆ, ಅದು ಅಭಾವ ಆನಂದ. ಸಚ್ಚಿದಾನಂದ ಅಲ್ಲ. ಹೀಗಾಗಿ ಇದು ಜೀವನ ಕಥೆ. ಸುಖ ರೂಪ ನೀತಿ ಎಲ್ಲಿ? ಆ ಅಜ್ಞಾನ ಎನ್ನುವ ಕತ್ತಲೆಯಲ್ಲಿ ಒಳಪಟ್ಟು ಅವನು ಆನಂದವನ್ನು ಹೊಂದುತ್ತಾನೆ. ಎಂತ ಆನಂದ ಇದು? ಬ್ರಾಕೆಟ್ ಬರ್ಕೋಬೇಕು. ಅದು ಎಂತ ಆನಂದ? ಅಭಾವ ಆನಂದ. ಪುನಶ್ಚ ಜನ್ಮಾಂತರ ಕರ್ಮಯೋಗ, ಪುನಶ್ಚ ಜನ್ಮಾಂತರ ಕರ್ಮಯೋಗ ಸೇವ ಜೀವ ಸ್ವಪಿತಿ ಪ್ರಬುದ್ಧ ಪುರತ್ರಯೇ ಕ್ರೀಡತಿ ಯಶ್ಚ ಜೀವ ತತಸ್ತು ಜಾತಂ ಸಕಲಂ ವಿಚಿತ್ರಂ ಆಧಾರಮಾನಂದಮಖಂಡಬೋಧಂ ಯಸ್ಮಿನ್ ಲಯಂ ಯಾತಿ ಪುರತ್ರಯಂ ಚ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.